ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಬೇಸಾಯ ಕುರಿತು ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸೂರ್ಯಕಾಂತಿ ಬೇಸಾಯ ಕುರಿತು ಕೃಷಿ ಪ್ರಾಧ್ಯಾಪಕರಾದ ಡಾ ಟಿಕೆ ನಾಗರತ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ನಾಗರತ್ನ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಸೂರ್ಯಕಾಂತಿ ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳಿನ ಬೆಳೆ. ಇವತ್ತು ನೆಲಗಡಲೆ ಬಿಟ್ಟರೆ ನಮ್ಮ ಗ್ರಾಹಕರು ಸೂರ್ಯಕಾಂತಿ ಎಣ್ಣೆಯನ್ನೇ ಹೆಚ್ಚು ಬಳಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಹೌದು ಹೌದು. ಮತ್ತು ಈ ಸೂರ್ಯಕಾಂತಿಯನ್ನು ನಾವು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳಕಬಹುದು. ಕಡಿಮೆ ಅವಧಿಯಲ್ಲಿ ಬರುವಂಥ ಬೆಳೆ. ನೀರಾವರಿ ಆಶ್ರಯದಲ್ಲಿ ಮತ್ತು ಕೃಷಿಯಲ್ಲೂ ಕೂಡ ನಾವು ಈ ಸೂರ್ಯಕಾಂತಿ ಬೇಸಾಯವನ್ನು ಮಾಡಬಹುದು. ತಾವಿವತ್ತು ಈ ಸೂರ್ಯಕಾಂತಿಯ ಸುಧಾರಿತ ದಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಸೂರ್ಯಕಾಂತಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಸೂರ್ಯಕಾಂತಿ ನಮ್ಮ ದೇಶದ ಮತ್ತು ರಾಜ್ಯದ ಪ್ರಮುಖವಾದ ಎಣ್ಣೆಕಾಳು ಬೆಳೆಯಾಗಿದೆ. ಖಾದ್ಯ ತೈಲಕ್ಕಾಗಿಯೇ ಬೆಳೆಸುವಂತ ಬೆಳೆ ಇದು. ಇದು ವರ್ಷದಲ್ಲಿ 3 ಕಾಲದಲ್ಲೂ ಕೂಡ ಬೆಳೆಸಬಹುದು. ಮತ್ತೆ ನೀವು ಹೇಳ್ದಂಗೆ ಇದು ಅಲ್ಪ ಕಾಲಾವಧಿ ಬೆಳೆ, ಮತ್ತೆ ಸ್ವಲ್ಪ ಖರ್ಚು ಕೂಡ ಕಡಿಮೆ ಖರ್ಚಲ್ಲಿ ಸ್ವಲ್ಪ ಅಧಿಕ ಇಳುವರಿ ಕೂಡ ಬರುತ್ತೆ. ಮತ್ತೆ ಸೂರ್ಯಕಾಂತಿ ಈಗ ಶುಷ್ಕ ವಾತಾವರಣ ಹಾಗೂ ಹವಾಮಾನ ವೈಪರೀತ್ಯ, ಅಂದ್ರೆ ಇವತ್ತಿನ ದಿನದಿಂದ ದಿನಕ್ಕೆ ನಾವು ಹವಾಮಾನ ವೈಪರೀತ್ಯಗಳ ಬಗ್ಗೆ ಮಾತಾಡ್ತಾ ಇದೀವಿ. ಮಳೆ ಕಡಿಮೆ ಇದೆ, ಇದರಿಂದ ಆ ಸಮಯದಲ್ಲಿ ಈ ಸೂರ್ಯಕಾಂತಿನ ಬೆಳಿಬಹುದು. ಮತ್ತೆ ಕಡಿಮೆ ಮಳೆ ಬೀಳೋ ಮತ್ತು ಪೂರ್ಣ ಮಳೆಯಾಶ್ರಯದಲ್ಲಿ ಬೇಸಾಯ ಮಾಡಲು ಕೂಡ ಇದು ಸೂಕ್ತವಾಗಿದೆ. ಸೊ ಈ ಕಾರಣದಿಂದ ಸೂರ್ಯಕಾಂತಿ ಬೆಳೆ ನಮ್ಮ ರಾಜ್ಯದ ಎಣ್ಣೆಕಾಳು ಬೆಳೆಗಳ ವಿಸ್ತೀರ್ಣದಲ್ಲಿ 2ನೇ ಸ್ಥಾನ ಇದೆ. ಯಾಕೆಂದ್ರೆ ಮೊದಲನೆಯದು ಶೇಂಗಾ ಬೆಳೆಯಾಗಿದೆ, ಎರಡನೆಯದು ನಮ್ಮ ಸೂರ್ಯಕಾಂತಿ. ಸೊ ಬೆಳೆ ಕ್ಷೇತ್ರವು ರಾಷ್ಟ್ರದ ವಿಸ್ತೀರ್ಣದ ಅರ್ಧಕ್ಕಿಂತ ಹೆಚ್ಚು ಭಾಗ ಇರೋದ್ರಿಂದ ಇವತ್ತಿನ ದಿನ ನಾವು ನಮ್ಮ ಕರ್ನಾಟಕ ರಾಜ್ಯವನ್ನ ಸೂರ್ಯಕಾಂತಿ ರಾಜ್ಯ ಅಂತ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇನ್ನೊಂದು ವಿಷಯ ಅಂತಂದ್ರೆ ಈ ಸೂರ್ಯಕಾಂತಿ ಬೀಜ ಉತ್ತಮ ದರ್ಜೆಯದು ಮತ್ತು ಪುಷ್ಟಿದಾಯಕವಾಗಿದೆ. ಮತ್ತೆ ಆಹಾರದಲ್ಲಿ ಬಳಸಬಹುದಾದ ಸುಮಾರು 40% ಎಣ್ಣೆ ಅಂಶ ಹೊಂದಿದೆ. ಬರೀ ಎಣ್ಣೆ ಅಷ್ಟೇ ಅಲ್ಲ, ಇದು ಒಳ್ಳೆಯ ಕೊಬ್ಬಿನ ಆಮ್ಲ ಕೂಡ ಹೊಂದಿದೆ. ಇವಾಗ ಏನ್ ಹೇಳ್ತೀವಿ, ಲಿನೋಲಿಕ್ ಆಮ್ಲ ಮತ್ತೆ ಓಲಿಕ್ ಆಮ್ಲ ಅಂತ ಹೇಳ್ತೀವಿ, ಇವೆರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತಿಂದ ಎಲ್ಲರೂ ನಾವು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರೋದ್ರಿಂದ ಈ ಸೂರ್ಯಕಾಂತಿ ಎಣ್ಣೆನಲ್ಲಿ ಒಳ್ಳೆ ಆಮ್ಲ ಅಂದ್ರೆ ಲಿನೋನಿಕ್ ಮತ್ತೆ ಓಲಿಕ್ ಆಮ್ಲ ಇರೋದ್ರಿಂದ ಇದು ದೇಹಕ್ಕೆ ಕೂಡ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಮುಖ್ಯವಾಗಿ ಈ ಸೂರ್ಯಕಾಂತಿಯನ್ನ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅಂತ? ಈಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಈ ಸೂರ್ಯಕಾಂತಿನ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೇಂಗಾ ಬೆಳೆ ನಂತರ ಸೂರ್ಯಕಾಂತಿನೇ ಹೆಚ್ಚಾಗಿ ಬೆಳೀತಾ ಇರೋದು. ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅಂದರೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ 3.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿನ ಬೆಳೆಯುತ್ತಿದ್ದು 2.2 ಲಕ್ಷ ಟನ್ಗಳಷ್ಟು ಉತ್ಪಾದಿಸಲಾಗ್ತಿದೆ. ಆದರೆ ಇದು ಉತ್ಪಾದಕತೆ ನೋಡಿ ಬರೀ ಇದು 597 ಕೆಜಿ ಅಷ್ಟಿದೆ. ಆದರೆ ನಮ್ಮ ದೇಶದಲ್ಲಿಯ ಬೆಳೆಯ ಉತ್ಪಾದಕತೆ ತಗೊಂಡ್ರೆ ಪ್ರತಿ ಹೆಕ್ಟೇರ್ಗೆ ಸರಾಸರಿ 752 ಕೆಜಿ ಇದೆ. ನಮ್ಮ ರಾಜ್ಯದ ಉತ್ಪಾದಕತೆ ಕಡಿಮೆ ಇದೆ. ಬೇರೆ ಇತರೆ ಸೂರ್ಯಕಾಂತಿ ಬೆಳೆಯುವ ಪ್ರಗತಿಪರ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದ ಉತ್ಪಾದಕತೆ ಬಹಳಷ್ಟು ಕಡಿಮೆ ಇದೆ. ಅಂದ್ರೆ 155 ಕೆಜಿ ಅಷ್ಟು ಕಡಿಮೆ ಇದೆ ರಾಷ್ಟ್ರಕ್ಕೆ ಹೋಲಿಸಿದ್ರೆ. ಅಂದ್ರೆ ಮುಖ್ಯವಾಗಿ ಈ ಸೂರ್ಯಕಾಂತಿ ಬೆಳೆ ಉತ್ಪಾದನೆಯಲ್ಲಿರುವಂತಹ ತೊಂದರೆಗಳೇನೇನು ಅಂತೀರಿ? ಹೌದು, ಇದು ಉತ್ಪಾದಕತೆ ನಾವು ಹೇಳ್ದಂಗೆ ತುಂಬಾ ಕಡಿಮೆ ಇದೆ. ಇದರಿಂದ ತುಂಬಾನೇ ಕೆಲವೊಂದು ತೊಂದರೆಗಳಿದೆ. ಮೊದಲನೇದಾಗಿ ಏನಂದ್ರೆ ಈ ಬೆಳೆಯನ್ನ ಪೌಷ್ಟಿಕಾಂಶಗಳ ಕೊರತೆಯಿಂದ ಕೂಡಿರುವ ಮಣ್ಣಿನಲ್ಲಿ ಬೆಳೆಯುತ್ತಾ ಇರೋದು, ಮತ್ತೆ ಬೆಳೆಯ ವಿವಿಧ ಹಂತಗಳಲ್ಲಿ ತೇವಾಂಶದ ಕೊರತೆ ಇರುತ್ತೆ, ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕೀಟ ಮತ್ತು ರೋಗಗಳ ಬಾಧೆ ಕಂಡು ಬರ್ತಾ ಇದೆ. ಇದೆಲ್ಲ ಹವಾಮಾನ ವೈಪರೀತ್ಯಗಳಿಗೆ ಒತ್ತಡಗಳಿಗೆ ಒಳಗಾಗಿ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗೋದ್ರಿಂದ ಈ ಉತ್ಪಾದಕತೆ ಅಥವಾ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಮತ್ತೆ ಈಗ ನಮ್ಮ ರೈತರು ಏನ್ ಮಾಡ್ತಿದ್ದಾರೆ, ಸೂಕ್ತ ಬೆಳೆ ಪರಿವರ್ತನೆ ತಗೊಳ್ತಾ ಇಲ್ಲ. ಬೆಳೆ ಪರಿವರ್ತನೆ ತುಂಬಾ ಅತ್ಯಮೂಲ್ಯವಾದಂಥದ್ದು. ಆದಷ್ಟು ನಮ್ಮ ರೈತರು ಬೆಳೆ ಪರಿವರ್ತನೆ ಮಾಡಬೇಕು. ಪ್ರತಿ ವರ್ಷ ಪ್ರತಿ ಕಾಲಕ್ಕೂ ಬರೀ ಸೂರ್ಯಕಾಂತಿನ ಬೆಳ್ಕೊಂಡು ಹೋಗಬಾರದು ಅಂತ ಹೇಳ್ತೀವಿ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಶಿಫಾರಸು ಮಾಡಿದಂತೆ ಈ ಸಾಲುಗಳ ಅಂತರ, ಅಂದ್ರೆ ಸಸಿಗಳ ಸಂಖ್ಯೆ, ಅದನ್ನೆಲ್ಲ ಅನುಸರಿಸಬೇಕಾಗತ್ತೆ. ಮತ್ತೆ ಇನ್ನೊಂದು, ದೃಢೀಕರಿಸಿದ ಮತ್ತು ಶಿಫಾರಸು ಮಾಡಿದ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಬಳಸಿ ಅಂತ ನಾವು ಕೇಳ್ಕೋತೀವಿ ರೈತರಲ್ಲಿ. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಪೂರೈಸಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಹೆಚ್ಚಾಗಿ ಉಪಯೋಗಿಸ್ತಾರೆ ಈ ರಾಸಾಯನಿಕ ಗೊಬ್ಬರ ಅವನ್ನೆಲ್ಲ, ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮೆಯಾಗಿ ಉಪಯೋಗಿಸ್ತಾರೆ. ಬಟ್ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಉಪಯೋಗಿಸ್ಬೇಕಾಗತ್ತೆ. ಅದೇ ಸಕಾಲದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣೆ ಕ್ರಮ ಕೈಗೊಳ್ಳದಿರುವುದು, ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ ರೈತರು ಉತ್ಪಾದಕತೆ ಹೆಚ್ಚಿಸಲು ಲಭ್ಯವಿರುವ ಉತ್ತಮ ತಾಂತ್ರಿಕತೆಗಳನ್ನು ಕೂಡ ಅಳವಡಿಸಿಕೊಂಡ್ಬಿಟ್ಟು, ಮತ್ತೆ ಒಳ್ಳೆ ಆಧುನಿಕ ಬೇಸಾಯ ಪದ್ಧತಿಗಳನ್ನ ರೈತರು ತಮ್ಮ ಬೇಸಾಯದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಸೂರ್ಯಕಾಂತಿ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಅಂತ ಹೇಳ್ತೀವಿ. ಜೊತೆಗೆ ಇವತ್ತು ಈ ಸಾವಯವ ಗೊಬ್ಬರಗಳ ಬಳಕೆ ಕೂಡ ಕಡಿಮೆ ಆಗಿದೆ, ಅದು ಒಂದು ಉತ್ಪಾದನೆ ಕಡಿಮೆ ಆಗೋದಕ್ಕೆ ಕಾರಣ ಅಂತ ಹೇಳ್ಬಹುದು. ಹೌದು, ಅವರಲ್ಲೇ ತಯಾರಿಸೋ ಈ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಅವನ್ನೆಲ್ಲ ಕೂಡ ಉಪಯೋಗಿಸ್ಬೇಕಾಗತ್ತೆ. ಇನ್ನ ಈ ಸುಧಾರಿತ ಬೇಸಾಯ ಕ್ರಮಗಳಿಗೆ ಬಂದ್ರೆ ನಾವು ಸೂರ್ಯಕಾಂತಿ ಬೆಳೆಯೋದಕ್ಕೆ ಯಾವ ರೀತಿಯಾದಂತ ಈ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ? ಹೌದು, ಈ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಮುಖ್ಯವಾದದ್ದು ಇದು ಭೂಮಿಯ ಆಯ್ಕೆ. ಈ ಸೂರ್ಯಕಾಂತಿನ ಎಲ್ಲಾ ತರದ ಮಣ್ಣುಗಳಲ್ಲಿ ಬೆಳೆಯಬಹುದು, ಆದ್ರೂ ಸ್ವಲ್ಪ ನೀರು ಚೆನ್ನಾಗಿ ಬಸಿದು ಹೋಗುವಂತ ಫಲವತ್ತಾದ ಭೂಮಿ ಸೂರ್ಯಕಾಂತಿಗೆ ಸೂಕ್ತ. ಅಲ್ಲದೆ ಸೂರ್ಯಕಾಂತಿ ಬೇಸಾಯ ಮಾಡುವ ಭೂಮಿಯಲ್ಲಿ ಹಿಂದಿನ ಬೆಳೆಯು ಸೂರ್ಯಕಾಂತಿ ಆಗಿರಬಾರದು ಅಂತ ಹೇಳಿ ನಾನು ಮೊದಲೇ ಹೇಳಿದೆ. ಪ್ರತಿ ಕಾಲಕ್ಕೂ ಪ್ರತಿ ವರ್ಷದಲ್ಲಿ 3 ಸರಿ ಬೆಳಿಬಹುದು, ಆದ್ರೆ ಪ್ರತಿ 3 ಕಾಲಕ್ಕೂ ಸೂರ್ಯಕಾಂತಿ ಹಾಕಬೇಡಿ, ಬಟ್ ಬೆಳೆ ಪರಿವರ್ತನೆ ಇರಲಿ ಅಂತ ಹೇಳ್ತೀವಿ. ಇನ್ನು ಬಿತ್ತನೆಗೆ ಸೂಕ್ತವಾದಂತ ಕಾಲ ಯಾವುದು ಅಂತೀರಿ? ಇದು ಮೊದಲೇ ಹೇಳಿದಂಗೆ ಇದನ್ನ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು, ಆದ್ರೆ ಮುಂಗಾರಿನಲ್ಲಿ ಬೆಳಿಬೇಕಾಯ್ತು ಅಂತಂದ್ರೆ ಜೂನ್ ಜುಲೈ ತಿಂಗಳು ಬಿತ್ತನೆಗೆ ಸೂಕ್ತ ಕಾಲ. ಅದು ಬಿಟ್ರೆ ಇನ್ನ ಚಳಿಗಾಲದಲ್ಲಿ ಬೆಳೆಯೋದು ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆಯೋದಾದ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ಬೆಳೆಯೋದು ಉತ್ತಮ. ಒಳ್ಳೆ ಇಳುವರಿ ಪಡೆಯೋದಿಕ್ಕೆ ಈ ತಿಂಗಳುಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಇನ್ನ ಸೂರ್ಯಕಾಂತಿನಲ್ಲಿ ಈ ಸಾಕಷ್ಟು ಸುಧಾರಿತ ತಳಿಗಳು ಬಂದಿದ್ದಾವೆ ಅಂತ ನಮಗೆ ಗೊತ್ತಾಯ್ತು. ಈ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಸಂಕರಣ ತಳಿಗಳು ಬೇಕಾದಷ್ಟಿದಾವೆ. ಅಂದ್ರೆ ಇವಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಬಿಡುಗಡೆ ಆಗಿರುವ ಈ KBSH ಸೀರೀಸ್ ಅಂತ ಹೇಳ್ತೀವಿ. KBSH ಅಂದ್ರೆ ಕರ್ನಾಟಕ ಬ್ಯಾಂಗ್ಳೂರ್ ಸನ್ಫ್ಲವರ್ ಹೈಬ್ರಿಡ್ ಅಂತ ಹೇಳ್ತೀವಿ. ಈಗ KBSH 1, 41, 42, 44, ಇತ್ತೀಚೆಗೆ ಬಿಡುಗಡೆ ಆಗಿರುವಂತ 53, ಇದೆಲ್ಲ 90-100 ದಿನಗಳೊಳಗೆ ಕಟಾವ್ ಬರುತ್ತೆ. ಮತ್ತೆ ಎಣ್ಣೆ ಅಂಶ ಕೂಡ ಚೆನ್ನಾಗಿದೆ, 40-44 ತನಕನೂ ಇದೆ. ಈ ಎಲ್ಲಾ ಸಂಕರಣ ತಳಿಗಳನ್ನು ಉಪಯೋಗಿಸ್ಕೋಬಹುದು. ಮತ್ತೆ ಇವೆಲ್ಲ ಬೀಜಗಳು ಸಿಗುತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಿಗುತ್ತೆ, ಇಲ್ಲ ಕೃಷಿ ಇಲಾಖೆನಲ್ಲೂ ಸಿಗುತ್ತೆ. ಅದಲ್ದೇನೆ ಇವಾಗ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ RSFH 1 ಅಂತ ಇದೆ, RSFH 130 ಅಂತ ಇದೆ. ಮತ್ತೆ ಹೈದರಾಬಾದಲ್ಲಿ ಬಿಡುಗಡೆ ಆಗಿರುವಂತ DRSH 1, DRSH 108 ಇದೆ. ಈ ಯಾವುದೇ ಸಂಕರಣ ತಳಿಗಳನ್ನು ಕೂಡ ಬಿತ್ತನೆಗೆ ಉಪಯೋಗಿಸ್ಕೊಳ್ಬಹುದು. ಇನ್ನ ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತೆ ಈ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ? ಖಂಡಿತ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದ್ರದ್ದು ಬೀಜದ ಸಿಪ್ಪೆ ಇದೆಯಲ್ಲ, ಅದು ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಇರುತ್ತ. ಹಾಗೇನೆ ಏನು ಬೀಜೋಪಚಾರ ಮಾಡದೇನೆ ಹಾಕಿದ್ರೆ ಮೊಳಕೆ ಒಡೆಯ ತಡ ಆಗುತ್ತೆ, ಮತ್ತೆ ಕೆಲವೊಂದು ರೋಗಗಳು ಬರ್ತವೆ. ಅದಕ್ಕೆ ಏನ್ ಮಾಡ್ಬೇಕು, ಇವಾಗ ಸೂರ್ಯಕಾಂತಿನ ಬಿತ್ತುವ ಮುನ್ನ 12-14 ಗಂಟೆ ಕಾಲ ನೀರಲ್ಲಿ ಚೆನ್ನಾಗಿ ನೆನೆಸಬೇಕು, ಮತ್ತೆ ನೆರಳಿನಲ್ಲಿ ಒಣಗಿಸ್ಬೇಕು. ನಂತರ ಬಿತ್ತನೆ ಮಾಡೋದ್ರಿಂದ ಭೂಮಿಯಲ್ಲಿನ ತೇವಾಂಶದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸುತ್ತೆ, ಒಂದೇ ಸಮನಾಗಿ ಮೊಳಕೆಯೊಡಲು ಸಹಕಾರಿಯಾಗುತ್ತೆ. ಅಂದ್ರೆ ಬಿತ್ತನೆ ಮಾಡುವಾಗ ಏನಾದ್ರು ಸ್ವಲ್ಪ ನೀರಿನಂಶ ತೇವಾಂಶ ಕಡಿಮೆ ಇತ್ತಂದ್ರೆ ಮೊದಲೇ ನೆನೆಸಿದ ಬೀಜಗಳನ್ನು ಹಾಕೋದ್ರಿಂದ ಈಗ ಸಮನಾಗಿ ಮೊಳಕೆಯೊಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಈ ಬೀಜದಿಂದ ಬರುವಂತಹ ರೋಗಗಳನ್ನು ಕೂಡ ತಡೆಗಟ್ಟಬಹುದು. ಹೌದು, ಹೆಚ್ಚಾಗಿ ಬೀಜದಿಂದ ಹರಡೋ ರೋಗಗಳನ್ನ ತಡೆಗಟ್ಟಬಹುದು. ಇದರಲ್ಲಿ ಏನಿವಾಗ ಹೇಳ್ಬೇಕಂತಂದ್ರೆ ಬಿತ್ತುವುದಕ್ಕೆ ಮುಂಚೆ ಬೀಜವನ್ನು ಥೈರಮ್ ಅಥವಾ ಡೈಥೆನಿಯಂ 45 ಪುಡಿ ಅಂತ ಹೇಳ್ತೀವಿ, ಅದ್ ಸಿಗುತ್ತೆ ಎಲ್ಲ ಕಡೆ. ಅದನ್ನ 1 ಕೆಜಿ ಬೀಜಕ್ಕೆ 2 ಗ್ರಾಂನಂತೆ ಈ ಥೈರಮ್ ಅಥವಾ ಡೈಥೆನಿಯಂ 45 ಮಿಶ್ರಣ ಮಾಡಿ ಬೀಜೋಪಚಾರ ಮಾಡುವುದರಿಂದ ಈ ಕೇದಿಗೆ ರೋಗ ಅಂತ ಏನ್ ಬರುತ್ತೆ ಅದನ್ನ ತಡೆಗಟ್ಟಬಹುದು. ಇದು ಬಹಳ ಮುಖ್ಯವಾದಂತಹದ್ದು. ಇನ್ನ ಈ ಕೀಟಗಳ ನಿಯಂತ್ರಣಕ್ಕೆ ಏನಾದರೂ ಬೀಜೋಪಚಾರ ಮಾಡಬೇಕಾಗತ್ತೆ, ರಸಹೀರೋ ಕೀಟಗಳು ಕೂಡ ಬರ್ತವೆ, ಅದಕ್ಕೂ ಕೂಡ ಬೀಜೋಪಚಾರ ಮಾಡ್ಬೇಕಾಗತ್ತೆ. ಇದರಲ್ಲಿ ಹೆಚ್ಚಾಗಿ ಇವನ್ನೆಲ್ಲ ರೋಗ ತಡೆಗಟ್ಟೋದಿಕ್ಕೆ ಅಂತ ಮಾಡ್ತೀವಿ. ಇವಾಗ ಈಗ ರಾಸಾಯನಿಕ ಉಪಯೋಗಿಸಿ ಅಂದ್ರೆ ಇನ್ನೊಂದು ಹೇಳಬೇಕನ್ಕೊಂಡಿದೆ, ಇಮಿಡಾಕ್ಲೋಪ್ರಿಡ್ 70WS ಅಂತಿದೆ, ಇದರಿಂದ ಬೀಜೋಪಚಾರ ಮಾಡೋದ್ರಿಂದ ನಂಜು ರೋಗ, ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಜು ರೋಗದ ಹಾವಳಿ ತುಂಬಾನೇ ಜಾಸ್ತಿ ಆಗಿದೆ. ಅದಕ್ಕೆ ಈ ನಂಜು ರೋಗ ಹರಡುವ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಅಂದ್ರೆ 25 ದಿನಗಳವರೆಗೆ ಮಾಡಬಹುದು ಬೀಜೋಪಚಾರ ಮಾಡೋದ್ರಿಂದ. 25-45 ದಿನಕ್ಕೆ ಮುಂದೆ ಏನಾದ್ರೂ ಬಂದ್ರೆ ಈ ರೋಗನ ನಾವು ಸಿಂಪರಣೆಯನ್ನ ಕೈಗೊಳ್ಳಬೇಕು, ಸಿಂಪರಣೆ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಇಮಿಡಾಕ್ಲೋಪ್ರಿಡ್, ಇದು ಇಮಿಡಾಕ್ಲೋಪ್ರಿಡ್ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಪ್ರಮಾಣದಲ್ಲಿ ನಾವು ಬೀಜೋಪಚಾರ ಮಾಡಬೇಕು. ಇದರಿಂದ ಅರ್ಧದಷ್ಟು ರೋಗಗಳನ್ನ ಅಥವಾ ಈ ನಂಜು ರೋಗ ಹರಡೋ ಕೀಟಗಳನ್ನು ತಡೆಗಟ್ಟಬಹುದು. ಇನ್ನ ಈ ಸೂರ್ಯಕಾಂತಿ ಹೆಚ್ಚು ಪೋಷಕಾಂಶಗಳನ್ನ ಬಯಸುವಂತ ಬೆಳೆ ಅಂತ ನಾವು ಕೇಳಿದೀವಿ, ಸೂರ್ಯಕಾಂತಿನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ? ನೀವು ಹೇಳಿದಂಗೆ ಸೂರ್ಯಕಾಂತಿ ಮತ್ತೆ ಈ ಮೆಕ್ಕೆಜೋಳ ಇವೆರಡೂ ತುಂಬಾನೇ ಹೀರ್ತವೆ, ಈ ಭೂಮಿಯಿಂದ ಪೋಷಕಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ತವೆ. ಅದಕ್ಕೋಸ್ಕರ ನಾವು ಪ್ರತಿ ಸರಿನು ಕೊಡಬೇಕಾಗತ್ತೆ ಇದನ್ನ. ಇವಾಗ ಮೂಲ ಗೊಬ್ಬರಗಳನ್ನ ಕೊಡಬೇಕಾಗತ್ತೆ ನಿರ್ದಿಷ್ಟ ಪ್ರಮಾಣದಲ್ಲಿ, ಬಿತ್ತುವ ಸಮಯದಲ್ಲಿ ಚಾಚು ತಪ್ಪದೆ ಒದಗಿಸ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಮಳೆಯಾಶ್ರಿತದಲ್ಲಿ ಸೂರ್ಯಕಾಂತಿನ ಬೆಳಿಬೇಕಂತಂದ್ರೆ 32 ಕೆಜಿ ಯೂರಿಯಾ, 125 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತೆ 25 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕು ಅಂತ ಹೇಳ್ತೀವಿ. ಈ ನೀರಾವರಿನಲ್ಲಿ ಬೆಳಿಬಹುದು ಅಂತ ಹೇಳಿದ್ರೆ 54 ಕೆಜಿ ಯೂರಿಯಾ ಎಕರೆಗೆ, ಇದೆಲ್ಲ ನಾನು ಹೇಳ್ತಾ ಇರೋದು ಎಕರೆಗೆ, 187 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 42 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಷ್ಟು ಕೊಡಬೇಕಾಗತ್ತೆ. ಇದು ಬಿತ್ತನೆ ಮಾಡಬೇಕಾದ್ರೆ 50% ಯೂರಿಯಾ ಹಾಕ್ಬಿಟ್ಟು ಪೂರ್ಣ ಪ್ರಮಾಣದ ಪೊಟ್ಯಾಶ್ ಮತ್ತೆ ಈ ರಂಜಕವನ್ನ ಒದಗಿಸಬೇಕು. ಇನ್ನ ಮಿಕ್ಕಿದ 50% ಯೂರಿಯಾವನ್ನ 30-35 ದಿನಗಳ ನಂತರ ಮಣ್ಣೇರಿಸೋ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಇದಲ್ದನೆ ಈ ಪೋಷಕಾಂಶಗಳಲ್ಲದೇನೆ ಮಣ್ಣೆಯ ಪರೀಕ್ಷೆಯ ಆಧಾರದ ಮೇಲೆ ಗಂಧಕ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕೂಡ ನಿರ್ಧರಿಸಬೇಕು. ಅಂದ್ರೆ ಲಘು ಪೋಷಕಾಂಶಗಳನ್ನು ಕೂಡ ಪೂರೈಕೆ ಮಾಡಬೇಕಾಗತ್ತೆ. ಆ ಲಘು ಪೋಷಕಾಂಶಗಳಲ್ಲಿ ಬೋರಾನ್ ಬರುತ್ತೆ, ಗಂಧಕ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಇದು ಎಣ್ಣೆ ಅಂಶ ಹೆಚ್ಚು ಮಾಡುತ್ತೆ, ಮತ್ತೆ ಆಮೇಲೆ ಬೋರಾನ್ ಏನ್ ಹೇಳ್ತೀವಿ ಆ ಲಘು ಪೋಷಕಾಂಶ ಈ ಕಾಳು ಕಟ್ಟೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ, ಗಟ್ಟಿ ಕಾಳು ಬರೋಲ್ಲಿ ತುಂಬಾ ಸಹಕಾರಿಯಾಗುತ್ತೆ. ಸೊ ಅದಕ್ಕೆ ಈ ಗಂಧಕನ ಜೊತೆಗೆ ಸೇರಿಸಿ ನಾವು ಮತ್ತೆ ಪುನಃ ಬೋರಾನ್ ಕೊಡ್ತೀವಿ. ಇದನ್ನ ಬೋರಾನ್ನ ಮಣ್ಣಿಗೆ ಅಪ್ಲೈ ಮಾಡೋಕ್ಕಿಂತ ಹೆಚ್ಚಾಗಿ ಈ ಹೂ ಅರಳೋ ಸಮಯದಲ್ಲಿ ಕೊಡಬೇಕು. ಹೂ ಅರಳೋ ಸಮಯದಲ್ಲಿ ಬೋರಾನ್ ಲಘು ಪೋಷಕಾಂಶವನ್ನು ಬೋರಾಕ್ಸ್ ರೂಪದಲ್ಲಿ ಕೊಡ್ತೀವಿ. ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ತೆನೆಯ ಮೇಲೆ ಸಿಂಪಡಿಸಬೇಕು. ದ್ರಾವಣ ತಯಾರಿಸಿಕೊಂಡು ತೆನೆ ಮೇಲೆ ಸಿಂಪಡಣೆ ಮಾಡಬೇಕು, ಮಣ್ಣಲ್ಲಿ ಹಾಕ್ತಾ ಇಲ್ಲ ನಾವು ಇದನ್ನ, ಬಟ್ ತೆನೆ ಮೇಲೆ ಸಿಂಪಡಿಸಬೇಕು. ಮತ್ತೆ ಕಾಳು ಕಟ್ಟುವಿಕೆ ಹೆಚ್ಚಾಗುತ್ತೆ, ಜೊತೆಗೆ ಕಾಳಿನ ತೂಕ ಮತ್ತೆ ಎಣ್ಣೆ ಅಂಶ ಮತ್ತೆ ಇಳುವರಿ ಹೆಚ್ಚಳ ಕಂಡು ಬರುತ್ತೆ ಅಂತ ನಮ್ಮ ಸಂಶೋಧನೆ ಪ್ರಕಾರ ತಿಳಿದು ಬಂದಿದೆ. ಅದಕ್ಕೆ ಲಘು ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ ಸೂರ್ಯಕಾಂತಿಯಲ್ಲಿ. ಮಣ್ಣಿನ ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಪ್ರತಿ 3 ಬೆಳೆ ತೆಗೆದ ನಂತರ ಹೆಕ್ಟೇರ್ಗೆ 10 ಕೆಜಿ ಸತುವಿನ ಸಲ್ಫೇಟ್, ಅಂದ್ರೆ ಜಿಂಕ್ ಸಲ್ಫೇಟ್ ಏನಂತ ಹೇಳ್ತೀವಿ, ಅದನ್ನು ಕೂಡ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನ ನಾವು ಭೂಮಿಯನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಅದನ್ನ ಸರಿಯಾಗಿ ಹದ ಮಾಡಬೇಕಾಗತ್ತೆ, ಸರಿಯಾದಂತ ವಿಧಾನವನ್ನ ಅನುಸರಿಸಿ ಸರಿಯಾದಂತ ಅಂತರ ಕೊಟ್ಟು ಬಿತ್ತನೆ ಮಾಡಬೇಕಾಗತ್ತೆ. ಇದನ್ನೆಲ್ಲ ಹೇಗ್ ಮಾಡಬೇಕಾಗತ್ತೆ ಅಂತ ಭೂಮಿಯ ಹದ ಬಗ್ಗೆ ಮಾತಾಡ್ಬೇಕಂದ್ರೆ, ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು 1.5-2 ಅಡಿ ಆಳಕ್ಕೆ ಉಳುಮೆ ಮಾಡಿ ನಂತರ 2 ಲಘು ಉಳುಮೆಗಳನ್ನು ಮಾಡಿದ್ರೆ ಉತ್ತಮ. ಅದರಿಂದ ಭೂಮಿಯನ್ನು ಹದ ಮಾಡಿದ ನಂತರ ಸಾಲಿನ ಸಾಲಿಗೆ 2 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 1 ಅಡಿ ಕೊಡ್ತೀವಿ, ಸಾಲಿಂದ ಸಾಲಿಗೆ 2 ಅಡಿ ಅಂತರದಲ್ಲಿ ಬಿತ್ತನೆ ಸಾಲುಗಳನ್ನು ಮಾಡಬೇಕು. ಸೊ ಮೊದಲೇ ಹೇಳಿದಂಗೆ ನಾನು 50% ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಶ್ ಒದಗಿಸುವ ರಸಗೊಬ್ಬರಗಳನ್ನು ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಮತ್ತೆ ಇದು ಮೂರು ಅಂಗಲ ಆಳದಲ್ಲಿ ಹಾಕಿ ಮಿಶ್ರ ಮಾಡೋದೊಂದು ಮುಖ್ಯ. ರಸಗೊಬ್ಬರಗಳನ್ನ ಮೇಲ್ಮೇಲೆ ಇಡಬೇಡಿ ಅಂತ ಅಷ್ಟೇ. ಆಮೇಲೆ ಬೀಜದಿಂದ ಬೀಜಕ್ಕೆ ಒಂದಡಿ ಅಂತರ ಬರಬೇಕು. ಆಮೇಲೆ ಒಂದು ಗುಣಿಗೆ ನಾವು ಒಂದು 4-5 ಬೀಜಗಳು ಹಾಕ್ತೀವಿ. ನಾವು ಮಾಡಬೇಕಾದ್ರು ಕೂಡ 2 ಅಂಗುಲಕ್ಕಿಂತ ಆಳ ಮೀರಿ ಹೋಗಬಾರದು. ತುಂಬಾ ಕೆಳಗಡೆ ಹಾಕಬೇಡಿ, ಸ್ವಲ್ಪ ಮೇಲ್ಗಡೆನೆ ಇರಲಿ ಅಂತ ಹೇಳ್ತೀವಿ ಬೀಜ ಹಾಕಬೇಕಾದ್ರೆ. ಇದರಿಂದ ಬೆಳೆಗೆ ನೀರಿನ ಮತ್ತು ಪೋಷಕಾಂಶಗಳ ಪೂರೈಕೆ ಸುಗಮ ಆಗತ್ತೆ, ಮತ್ತೆ ಉತ್ತಮ ಇಳುವರಿ ಬರೋದಕ್ಕೆ ಕೂಡ ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ಅಂದ್ರೆ ಬಹಳ ಆಳಕ್ಕೆ ಹಾಕ್ಬಿಟ್ರೆ ಆ ಮೊಳಕೆ ಬಂದು ಕೂಡ ಮೇಲ್ಗಡೆ ಬರೋದಕ್ಕೆ ಆಗೋದಿಲ್ಲ. ಟೈಮ್ ತಗೊಳ್ಳ ಸಮಯ ತಗೊಳ್ಳ ಹೆಚ್ಚು ಸಮಯ ತಗೊಳ್ಳುತ್ತೆ. ಗಿಡಗಳ ಏರುಪೇರಾಗತ್ತೆ ಬೆಳವಣಿಗೆನಲ್ಲಿ. ಅದಕ್ಕೆ ಮತ್ತೆ ಬಿತ್ತನೆ ಮಾಡಿದ ದಿವಸ ಅಥವಾ ಮರು ದಿವಸ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕಂತ ನೋಡ್ಕೊಳ್ತೀವಿ. ನಾವು ಹೇಳ್ದಂಗೆ ಅದರದ್ದು ಬೀಜದ ಸಿಪ್ಪೆ ದಪ್ಪ ಇರೋದ್ರಿಂದ ತೇವಾಂಶ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರು ಇರಬೇಕು. ಅಂದ್ರೆ ಕುಷ್ಕಿನಲ್ಲಿ ನಮ್ಮ ರೈತ ಬಾಂಧವರು ಬೇಸಾಯ ಮಾಡುವಾಗ ಸಾಕಷ್ಟು ಹದ ಇರುವಾಗಲೇ ಬಿತ್ತನೆ ಮಾಡಬೇಕಾಗತ್ತೆ. ಹೌದು ಹೌದು ಹೌದು. ಮತ್ತೆ ಈಗ ನಾವು ಒಂದೊಂದು ಗುಣಿಗೆ ಸುಮಾರು 4-5 ಬೀಜಗಳು ಹಾಕಬಹುದು ಅಂತ ತಾವು ಹೇಳಿದ್ರಿ. ಹೌದು. ಆಮೇಲೆ ಇವೆಲ್ಲ ಬೆಳೆದ ಮೇಲೆ ನಾವು ಸಸಿಗಳನ್ನ ಕಿತ್ತು ಏನಾದ್ರೂ ವಿರಳ ಮಾಡಬೇಕಾಗತ್ತೆ. ಹೌದು, ಖಂಡಿತ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಸಸಿಗಳನ್ನ ಬಿಟ್ಕೊಳ್ಬಾರ್ದಲ್ಲಿ ಮೊಳಕೆಯೊಡೆದ 10-12 ದಿನಗಳವರೆಗೆ ಪ್ರತಿ ಗುಣಿಯಲ್ಲಿ ಚೆನ್ನಾಗಿರೋದು ಆರೋಗ್ಯವಂತ ಒಂದು ಗಿಡವನ್ನು ಬಿಟ್ಬಿಟ್ಟು ಮಿಕ್ಕಿದನ್ನೆಲ್ಲ ತೆಗಿಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಪಡಿಬಹುದು. ಇನ್ನ ಕಳೆ ನಿಯಂತ್ರಣ ಮಾಡೋದು ಅಂತರ ಬೇಸಾಯ ಕೂಡ ಬಹಳ ಮುಖ್ಯವಾಗುತ್ತೆ. ಹೌದು, ಈ ವಿಚಾರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತಾರೆ. ಈ ಬಿತ್ತನೆ ನಂತರ ಕಳೆ ನಿಯಂತ್ರಿಸುವುದರಿಂದ ಬೀಜ ಮೊಳಕೆಯೊಡಲು ಹಾಗೂ ನಿರ್ದಿಷ್ಟ ಸಂಖ್ಯೆ ಸಸಿಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಬಿತ್ತನೆ ಮಾಡಿದ ದಿವಸ ಅಥವಾ ಮರು ದಿವಸ, ಮತ್ತೆ ತುಂಬಾ ಲೇಟ್ ಮಾಡಬಾರದು. ಬಿತ್ತನೆ ಮಾಡಿದ ದಿನ ಆಗಿರಬೇಕು, ಇಲ್ಲಾಂದ್ರೆ ಮರು ದಿವಸ ಕೂಡ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ. ಬಿತ್ತನೆ ಮಾಡ್ಬೇಕಾದ್ರೆ ಆ ತೇವಾಂಶ ಇರುವಂತಾನೆ ನೋಡ್ಕೊಂಡು ಹೆಕ್ಟೇರ್ಗೆ 2 ಲೀಟರ್ ಬ್ಯೂಟಾಕ್ಲೋರ್ 50 EC ಅಥವಾ 2 ಲೀಟರ್ ಮೆಟಲೋಕ್ಲೋರ್ ಅಂತ ಸಿಗುತ್ತೆ. ಈ ಕಳೆನಾಶಕವನ್ನ 750 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಸಿಂಪರಣೆ ಮಾಡಬೇಕು ಭೂಮಿ ಮೇಲೆ. ಈ ಮೊಳಕೆ ಬರೋಕ್ಕಿಂತ ಮೊದಲೇನೆ ಇದನ್ನ ಮಾಡಿಟ್ಟಿರಬೇಕು. ಆಮೇಲೆ ಮೊದಲು 45 ದಿನಗಳ ನಂತರ ಕಳೆ ನಿರ್ವಹಣೆ ತುಂಬಾನೇ ಅವಶ್ಯಕ. ಯಾಕೆ ಅಂತಂದ್ರೆ ಈ ಬೇರೆ ಕಳೆ ಗಿಡಗಳು ಬಂದ್ರೆ ಸೂರ್ಯಕಾಂತಿ ಬೆಳೆಯ ಆರಂಭದ ಹಂತದಲ್ಲಿ ತೇವಾಂಶ, ಬೆಳಕು, ಜಾಗ ಮತ್ತು ಪೋಷಕಾಂಶಗಳಿಗಾಗಿ ಸ್ಪರ್ಧೆಗಿಳಿಯೋದ್ರಿಂದ ತಿಳಿಸಿದ ಕಳೆ ನಿಯಂತ್ರಣ ವಿಧಾನಗಳಿಂದ ಇಳುವರಿ ಕಡಿಮೆ ಆಗುತ್ತೆ. ಆದ್ರಿಂದ ಮೊದಲ 40-50 ದಿನಗಳವರೆಗೆ ಕಳೆ ನಿರ್ವಹಣೆ ತುಂಬಾ ಮುಖ್ಯವಾಗುತ್ತೆ, ಮುಖ್ಯವಾದದ್ದು ಅಂತ ಹೇಳ್ತೀವಿ. ಅಂದ್ರೆ ನಾವು ಕಳೆಗಳ ತೆಗೆದ ಮೇಲೆ ಈ ಮೇಲ್ಗೊಬ್ಬರ ಕೊಡಬೇಕಾಗತ್ತೆ. ಬಿತ್ತನೆ ಮಾಡಿದ 30 ದಿನಗಳ ಹಂತದಲ್ಲಿ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಕಳೆ ತೆಗೆದೇನೆ ಕೊಡಬೇಕಾಗತ್ತೆ. ಕಳೆ ತೆಗೆದಿರ್ಬೇಕು, ಮತ್ತೆ ಮಣ್ಣೆ ಎರಸೋದ್ ಮಾಡ್ಬೇಕಲ್ಲ, ಅವಾಗ ಮಿಕ್ಕಿದ 50% ಸಾರಜನಕವನ್ನ ಹಾಕ್ಬಿಟ್ಟು 30 ಅಥವಾ 35 ದಿನ ಅವಾಗ ಮೇಲ್ಗೊಬ್ಬರವಾಗಿ ಕೊಡ್ತೀವಿ. ಕೊಟ್ಬಿಟ್ಟು ಮತ್ತೆ ಬುಡಕ್ಕೆ ಮಣ್ಣು ಹಾಕಬೇಕಾಗುತ್ತೆ, ಬುಡಕ್ಕೆ ಮಣ್ಣು ಏರಿಸಬೇಕು. ಅದು ಕೂಡ ಬಹಳ ಮುಖ್ಯ, ಅದು ತುಂಬಾ ಮುಖ್ಯ ಸೂರ್ಯಕಾಂತಿಯಲ್ಲಿ. ಯಾಕಂದ್ರೆ ಅದು ತೆನೆಗಳು ಬಹಳ ತೂಕ ಇರುತ್ತೆ ಬಗ್ಗೆ ಬಿಡುವ ಸಾಧ್ಯತೆ. ಹೌದು, ಕಾಂಡ ಕೂಡ ತೂಕ ಇರುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ. ಈ ಮಳೆ ಎಲ್ಲ ಬಂತಂದ್ರೆ ಬೀಳೋ, ಗಾಳಿ ಬೀಸಿದಾಗ. ಹೌದು, ಹಾಗಾಗಿ ಬುಡಕ್ಕೆ ಮಣ್ಣು ಹಾಕೋದು ಬಹಳ ಮುಖ್ಯ. ಹೌದು ಹೌದು. ಈ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದ್ರಿಂದ ಚೆನ್ನಾಗಿ ಬೆಳೀತಾವು, ಚೆನ್ನಾಗಿ ಬೆಳೆಯುತ್ತೆ. ಇನ್ನ ಈ ಸಸ್ಯ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಈ ಸೂರ್ಯಕಾಂತಿನಲ್ಲಿ ಬರುವಂತ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಸೂರ್ಯಕಾಂತಿ ಬೆಳೆಗೆ ಕೀಟ ಮತ್ತು ರೋಗಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರೋದ್ರಿಂದ ಅವುಗಳ ಹತೋಟಿಗಾಗಿ ಶಿಫಾರಸು ಮಾಡಿದ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಕಾಲದಲ್ಲಿ ಕೈಗೊಳ್ಬೇಕಾಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾದ ಅಂಶ ಹೇಳ್ಬೇಕಂತಂದ್ರೆ ಸೂರ್ಯಕಾಂತಿ ಬೆಳೆಯುವವರು ತುಂಬಾ ಕಡಿಮೆ ಆಗಿದ್ದಾರೆ. ಎಷ್ಟು ಜಾಗ ಬೆಳೀತಾ ಇದ್ರು ಮೊದಲಿದ್ದಷ್ಟು 16 ಲಕ್ಷ ಹೆಕ್ಟೇರ್ ಅಷ್ಟು ಬೆಳೀತಾ ಇದ್ರು, ಇವಾಗ 3-3.5 ಲಕ್ಷ ಹೆಕ್ಟೇರಿಗೆ ಬಂದಿದೆ. ಅದು ಮೊದಲನೇ ಮುಖ್ಯವಾದ ಕಾರಣ ಈ ರೋಗಗಳು ಅಂತ ಹೇಳ್ತೀವಿ. ಅದು ಬೇರೆ ಆಮದು ಅದು ಇದೆಲ್ಲ ಜಾಸ್ತಿ ಆಗಿದೆ, ಅದೆಲ್ಲ ಇದೆ ಅದ್ರ ಜೊತೆಗೆ. ಬಟ್ ಈ ರೋಗಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ, ಮತ್ತೆ ಇನ್ನೊಂದು ಗಿಳಿ ಕಾಟ ಅಂತಿದೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ರೋಗಗಳಿಗೆ ಬಂದಾಗ ತುಂಬಾ ಮುಖ್ಯವಾದ ರೋಗ ಅಂತ ಹೇಳಿದ್ರೆ ಈ ನಂಜು ರೋಗ ಅಂತ ಹೇಳ್ತೀವಿ, ನೆಕ್ರೋಸಿಸ್ ಅಂತ ಹೇಳ್ತೀವಿ. ಈ ನಂಜು ರೋಗ ಅಂತ ಹೇಳಿದ್ರೆ ಎಲೆಗಳು ಒಂದ್ ಕಡೆಗೆ ತಿರುಚ್ಕೊಂಡು ಬಿಟ್ಟಿರುತ್ತೆ, ಮತ್ತೆ ಕೆಲವು ರೋಗ ತಗುಲಿದ ಸಸ್ಯಗಳು ಹಸಿರು ಹಳದಿ ಮಚ್ಚೆಗಳಿಂದ ಕೂಡಿರುತ್ತೆ, ಮತ್ತೆ ಅಲ್ಲಲ್ಲಿ ಎಲೆಗಳು ಉಬ್ಬಿದಂತೆ ಕಾಣಿಸುತ್ತೆ. ಕೆಲವೊಮ್ಮೆ ಹೂ ಹರಡೋದಿಲ್ಲ, ಕಾಳು ಕಟ್ಟೋದಿಲ್ಲ, ಗಿಡಗಳ ಬೆಳವಣಿಗೆ ಸಿಕ್ಕಾಬಿಟ್ಟೆ ಕುಂಠಿತ ಆಗುತ್ತೆ. ಇದಕ್ಕೆ ನಂಜು ರೋಗ ಅಂತ ಹೇಳ್ತಾರೆ. ಇವುಗಳು ಮುಖ್ಯವಾದ ಚಿಹ್ನೆಗಳು, ನಂಜು ರೋಗ ಹರಡುವಂತ ಚಿಹ್ನೆಗಳು. ಅಂದ್ರೆ ನಿಯಂತ್ರಣ ಹೇಗೆ ಅಂತೀರ? ಈ ನಿಯಂತ್ರಣ ನಾನು ಮೊದಲೇ ಹೇಳಿದ್ದಲ್ಲ, ಬೀಜೋಪಚಾರ ತುಂಬಾನೇ ಮುಖ್ಯ. ಇಲ್ಲಿ ಹಲವಾರು 50%+ ಹಲವಾರು ರೋಗಗಳನ್ನ ಮತ್ತೆ ಕೀಟ ಬಾಧೆಗಳನ್ನ ತಪ್ಪಿಸ್ಬಿಡ್ಬೋದು. ಸೊ ಇದಕ್ಕೆ ಮತ್ತೆ ಪುನಃ ಇಮಿಡಾಕ್ಲೋಪ್ರಿಡ್ 70 WS ನಿಂದ ಬೀಜೋಪಚಾರ ಮಾಡಬೇಕು. ಈಗ ಎಕರೆಗೆ 10 ಗ್ರಾಂ ಬೇಕಾಗತ್ತೆ, ಅಂದ್ರೆ ಇವಾಗ ಬೀಜ ಒಂದು 2 ಕೆಜಿ ಬೇಕಾಗತ್ತೆ ಎಕರೆಗೆ ಅಂತ ಹೇಳಿದ್ರೆ 10 ಗ್ರಾಂ ಇಮಿಡಾಕ್ಲೋಪ್ರಿಡ್ ಇಂದ 2 ಕೆಜಿ ಬೀಜನ ಉಪಚರಿಸಬೇಕು. ಬೇಕು. ಅಂದ್ರೆ ಪ್ರತಿ ಕಿಲೋಗ್ರಾಮ್ ಐದು ಗ್ರಾಮ್ ಬೇಕಾಗುತ್ತೆ. ಐದು ಗ್ರಾಮ್ ಬೇಕಾಗುತ್ತೆ ಪ್ರತಿ ಕೆಜಿಗೆ, ಐದು ಗ್ರಾಮ್ ಬೇಕಾಗುತ್ತೆ. ಸೊ ಅಗತ್ಯವಿದ್ದಲ್ಲಿ ಬಿತ್ತನೆಯಾದ 25 ಅಥವಾ 45 ದಿನಗಳಲ್ಲಿ ಎರಡು ಸಿಂಪರಣೆ ಮಾಡಬೇಕಾಗತ್ತೆ. ಬೀಜೋಪಚಾರ ಮಾಡಿದ್ರು ಪೂರಾ ಹತೋಟಿಗೆ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆಮೇಲೆ 25-45 ದಿನಗಳಲ್ಲಿ ಆ ಅಂತರದಲ್ಲಿ ಏನಾದ್ರೂ ಮತ್ತೆ ಪುನಃ ಈ ನಂಜು ರೋಗ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅವಾಗ ಸಿಂಪರಣೆ ಮಾಡೋದು ಮುಖ್ಯ. ಈ ನಂಜು ರೋಗ ಜೊತೆಗೆ ಇನ್ನೊಂದು ಕೇದಿಗೆ ರೋಗ ಅಂತ ಹೇಳ್ತೀವಿ, ಅಂದ್ರೆ ಡೌನಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಇದೊಂದು ಇನ್ನೊಂದು ಮುಖ್ಯವಾದ ರೋಗ ಸೂರ್ಯಕಾಂತಿಯಲ್ಲಿ. ಇದರಲ್ಲಿ ಮುಖ್ಯವಾದ ಚಿಹ್ನೆ ಅಂತ ಹೇಳಿದ್ರೆ ಎಲೆಗಳ ಮೇಲ್ಭಾಗ, ಎಲೆಯ ತೊಟ್ಟುಗಳು ಮತ್ತು ನಾಳಗಳ ಉದ್ದಕ್ಕೂ ಹಸಿರು ಬಣ್ಣದ ಬದಲಾಗಿ ಹಳದಿ ಬಣ್ಣ ತಿರುಗುತ್ತೆ. ಹಸಿರು ಬಣ್ಣ ಇರೋದಿಲ್ಲ, ಹಳದಿ ಬಣ್ಣ ತಿರುಗುತ್ತೆ. ಎಲೆಯ ಹಿಂಭಾಗದಲ್ಲಿ ಬಿಳಿ ಬಣ್ಣ ಅಂದ್ರೆ ಬಿಳಿ ಶಿಲೀಂಧ್ರದ ಬೆಳವಣಿಗೆ ಕಾಣಿಸುತ್ತೆ. ಗಿಡಗಳ ಕುಬ್ಜ ಆಗತ್ತೆ, ಹೂ ತೆನೆಗಳೆಲ್ಲ ನೆಟ್ಟಗೆ ಆಕಾಶ ನೋಡುತ್ತೆ. ನೀವು ನೋಡಿರ್ಬೋದು ಸೂರ್ಯಕಾಂತಿ ತಿರುಗಿಕೊಂಡಿರುತ್ತೆ, ಅದು ಒಂದ್ ಸೈಡ್ಗೆ ತಿರುಗಿರುತ್ತೆ. ಬಟ್ ಈ ಕೇದಿಗೆ ರೋಗ ಬಂತು ಅಂತ ಹೇಳಿದ್ರೆ ಬರೀ ಮೇಲ್ಮುಖವಾಗಿ ಮಾತ್ರ ನಿಂತ್ಕೊಂಡಿರುತ್ತೆ, ಕಾಳು ಕಟ್ಟೋದಿಲ್ಲ, ಬೆಳೆ ಕುಂಠಿತ ಆಗಿರುತ್ತೆ, ಚಿಕ್ಕ ಚಿಕ್ಕ ಗಿಡ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಎಲೆಗಳು ಕೂಡ ಬೇರೆ ತರ ಕಾಣಿಸ್ತಾ ಇರುತ್ತೆ. ಮತ್ತೆ ನಿಯಂತ್ರಣಕ್ಕೆ ಏನ್ ಮಾಡಬಹುದು ಅಂತೀರಿ ಕೇದಿಗೆ ರೋಗದ ನಿಯಂತ್ರಣಕ್ಕೆ? ಇದಕ್ಕೂ ಈಗ ಬೀಜೋಪಚಾರ ತುಂಬಾ ಮುಖ್ಯ. ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಬ್ ಅಂತ ಹೇಳ್ತೀವಿ, ಅದು ಒಂದ್ ಎಕರೆಗೆ 10 ಗ್ರಾಮ್ ಬೇಕಾಗತ್ತೆ. ಒಂದ್ ಲೀಟರ್ಗೆ 5 ಗ್ರಾಮ್ ಹಾಕ್ತಿವಿ. ಮೊದಲೇ ಹೇಳಿದಂಗೆ ಬಿತ್ತನೆಗೆ ಮುನ್ನ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 5 ಗ್ರಾಮ್ ಶಿಲೀಂಧ್ರ ನಾಶಕದ ಮಿಶ್ರಣದಿಂದ ಬೀಜೋಪಚಾರ ಮಾಡ್ಬೇಕು. ಈಗ ರೋಗದ ತೀವ್ರತೆ ಏನಾದ್ರೂ ತುಂಬಾ ಜಾಸ್ತಿ ಆಯ್ತು ಅಂತಂದ್ರೆ ಎಕರೆಗೆ ಈ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಬ್ ಎಕರೆಗೆ 250 ಲೀಟರ್ ಸಿಂಪರಣ ದ್ರಾವಣ ಬೆಳೆಸಿ ಸಿಂಪಡಿಸಬೇಕಾಗತ್ತೆ. ಮುಂದಿಂದು ಬೂದಿ ರೋಗ. ಬೂದಿ ರೋಗ ಅಂತ ಹೆಸರು ತಿಳಿಸ್ದಂಗೆನೆ ಎಲೆ ಹಿಂಭಾಗದಲ್ಲಿ ಎಲೆ ಕಾಂಡ ಮತ್ತು ತೆನೆಗಳ ಮೇಲೆ ಬಿಳಿ ರೂಪದ ಬೂದಿ ಶಿಲೀಂಧ್ರ ಕಂಡುಬರುತ್ತೆ. ಈ ರೋಗದ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಮತ್ತು ಅಗತ್ಯವಿದ್ದಲ್ಲಿ 15 ದಿವಸಗಳ ಅಂತರದಲ್ಲಿ ಸಿಂಪರಣೆ ಮಾಡೋದು. ಇವಾಗ ಏನು ಸಿಂಪರಣೆ ಮಾಡ್ಬೇಕಂತ ಹೇಳಿದ್ರೆ ನೀರಿನಲ್ಲಿ ಕರಗುವ ಗಂಧಕ ಅಂತ ಹೇಳ್ತೀವಿ, ನೀರಿನಲ್ಲಿ ಕರಗುವ ಗಂಧಕ ಅಂತೀವಿ. ಅದೊಂದು ಎಕರೆಗೆ ಒಂದು 750 ಗ್ರಾಮ್ ಬೇಕು. 1 ಲೀಟರ್ಗೆ 3 ಗ್ರಾಮ್ ಹಾಕೊಳ್ತೀವಿ. ಇದನ್ನ ಅಗತ್ಯವಿದ್ದಲ್ಲಿ 15 ದಿವಸಗಳ ಅಂತರದಲ್ಲಿ ಸಿಂಪರಣೆ ಮಾಡೋದು. ಪ್ರತಿ ಸಿಂಪರಣೆಗೆ 250 ಲೀಟರ್ ಸಿಂಪರಣ ದ್ರಾವಣ ಬೇಕಾಗುತ್ತೆ. ಇದು ಬೀಜೋಪಚಾರದಿಂದ ಇದನ್ನ ತಪ್ಪಿಸಕ್ಕೇನು ಆಗೋದಿಲ್ಲ. ಈ ರೋಗದ ಲಕ್ಷಣ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅವಾಗ ದ್ರಾವಣ ಸಿಂಪರಣೆ ಮಾಡೋದು ಮುಖ್ಯ. ಗಂಧಕದ ಒಂದು ಸಿಂಪರಣೆ ಮಾಡಬೇಕು. ಹೌದು, ಈ ಗಂಧಕನು ಹಾಕ್ಬೋದು ಅಥವಾ ಡೈಪೆನ್ಕೋನಜಾಲ್ ಅಂತ ಬರುತ್ತೆ, ಅದನ್ನು ಕೂಡ ಬಳಸಬಹುದು. ಇವು ಮುಖ್ಯವಾಗಿ ರೋಗಗಳ ಬಗ್ಗೆ ಆಯ್ತು. ರೋಗಗಳ ಬಗ್ಗೆ ಇನ್ನ ಕೀಟಗಳು ಯಾವ್ಯಾವ ಬರ್ತವೆ ಅಂತೀರಿ ಈ ಒಂದು ಸೂರ್ಯಕಾಂತಿ ಬೆಳೆಗೆ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಶೋಧನಾ ತಾಕುಗಳಲ್ಲೇ ನೋಡ್ತಾ ಇದೀವಿ, ಬಿಸಿಲು ಯಾವಾಗ ಜಾಸ್ತಿ ಬರುತ್ತೋ ಅವಾಗೆಲ್ಲ ತುಂಬಾ ಬರ್ತಾ ಇದಾವೆ. ಮುಖ್ಯವಾದದ್ದು ಅಂತ ರಸ ಹೀರುವ ಕೀಟ. ರಸ ಹೀರುವ ಕೀಟ ಅಂತ ಹೇಳಿದ್ರೆ ಈ ಕೀಟಗಳು ಎಲೆಗಳಿಂದ ರಸ ಹೀರುತ್ತೆ, ಎಲ್ಲ ರಸ ಹೀರ್ಕೊಂಡು ಹೋಗ್ಬಿಟ್ಟು ಅದು ಹಸಿರು ಅನ್ನೋದೇ ಇರೋದಿಲ್ಲ, ಎಲ್ಲ ಹಳದಿ ಬಣ್ಣ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಮತ್ತೆ ಇನ್ನು ಪುನಃ ಇದ್ರ ಹಾವಳಿ ಜಾಸ್ತಿ ಆಯ್ತು ಅಂತಂದ್ರೆ ಎಲೆಗಳೆಲ್ಲ ಸುಟ್ಟಿದ ತರ ಕಾಣಿಸುತ್ತೆ. ಇದಕ್ಕೂ ಈಗ ಬೀಜೋಪಚಾರ ಮಾಡೋದ್ರಿಂದ ತಪ್ಪಿಸಬಹುದು. ಇಮಿಡಾಕ್ಲೋಪ್ರಿಡ್ 70 WS ಅಂತ ಸಿಗುತ್ತೆ. ಈ ಪ್ರತಿ ಕಿಲೋಗ್ರಾಮ್ ಬಿತ್ತನೆ ಬೀಜಕ್ಕೆ 5 ಗ್ರಾಮ್ ಇಮಿಡಾಕ್ಲೋಪ್ರಿಡ್ 70 WS ನಿಂದ ಬೀಜೋಪಚಾರ ಮಾಡೋದು ಉತ್ತಮ. ಅಂದ್ರೆ ಇವು ನೆಕ್ರಾಸಿಸ್ ನಂಜು ರೋಗವನ್ನು ಉಂಟು ಮಾಡ್ತವೆ. ಹಾಗಾಗಿ ಇಮಿಡಾಕ್ಲೋಪ್ರಿಡ್ ಇಂದ ನಾವು ಬೀಜೋಪಚಾರ ಮಾಡಬೇಕು, ಸಿಂಪರಣೆಯನ್ನು ಮಾಡಬಹುದು. ಅದರಿಂದ ಎರಡನ್ನೂ ತಪ್ಪಿಸಬಹುದು, ಕಡಿಮೆ ಮಾಡಬಹುದು. ಇದು ಮುಖ್ಯವಾಗಿ ರಸ ಹೀರೋ ಕೀಟದ ಬಗ್ಗೆ ಆಯ್ತು. ನಂಜು ರೋಗಕ್ಕೆ ಹೇಳಿದಂಗೆ ಇದನ್ನು ಇನ್ನು ಇದ್ರ ಹಾವಳಿ 25-45 ದಿನಗಳಲ್ಲಿ ಬಂದ್ರೆ ಎರಡು ಸಿಂಪರಣೆ ಮಾಡೋದು ಉತ್ತಮ. ಇಲ್ಲ ಅಂದ್ರೆ ರಾತ್ರೋರಾತ್ರಿ ಗಿಡಗಳನ್ನೆಲ್ಲ ಹಾಳು ಮಾಡುವಷ್ಟು ಶಕ್ತಿ ಇವಕ್ಕಿದೆ. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ಕೀಟ? ಇನ್ನೊಂದು ಅತಿ ಮುಖ್ಯವಾದ ಹೆಚ್ಚಿನ ಹಾವಳಿ ಮಾಡ್ತಿರೋದು ಅಂದ್ರೆ ಬಿಹಾರದ ಕಂಬಳಿ ಹುಳು. ಇದು ಹೆಚ್ಚಾಗಿ ಈ ಬಿಸಿಲೆಲ್ಲ ಜಾಸ್ತಿ ಆದಾಗ, ಬೆಳಿಗ್ಗೆ ಸಂಜೆ ಥಂಡಿ ಇರುತ್ತೆ, ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಬಿಸಿಲು ಜಾಸ್ತಿ ಆಗುತ್ತೆ, ಇಂಥ ಟೈಮಲ್ಲಿ ತುಂಬಾ ಬರ್ತಾ ಇದೆ ಇವಾಗ. ಈ ಮೊದಲ 3 ಹಂತದ ಮರಿ ಹುಳುಗಳು ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಹುಳುಗಳಿದ್ದಾಗ ಎಲೆಗಳ ಹಿಂಭಾಗದಲ್ಲಿ ಇರ್ತವೆ. ಎಲೆಗಳ ಹಿಂಭಾಗದಲ್ಲಿ ಬಂದ್ಬಿಟ್ಟು 100, 200, 500 ತನಕ ಹುಳುಗಳು ಸೇರ್ಕೊಳ್ತವೆ ಹಿಂದ್ಗಡೆ. ಪತ್ರ ಹರಿತನ ಅಂದ್ರೆ ಹಸಿರು ಭಾಗವನ್ನು, ಹಸಿರು ಬಣ್ಣಕ್ಕೆ ಕಾರಣವಾಗಿರೋ ಎಲೆಗಳಲ್ಲಿ ಅದರಲ್ಲಿ ಕೆರೆದು ತಿನ್ನುತ್ತೆ. ಮತ್ತೆ ಎಲೆಗಳೆಲ್ಲ ಜಾಲರಿ ತರ ಆಗ್ಬಿಡುತ್ತೆ, ಹಸಿರೇ ಇಲ್ದಂಗಾಗುತ್ತೆ ಆ ಎಲೆಗಳಲ್ಲಿ. ಆಮೇಲೆ ಸ್ವಲ್ಪ ಬೆಳೆದು ಮರಿ ಹುಳುಗಳು ದೊಡ್ಡವಾಯ್ತು ಅಂತಂದ್ರೆ ಇಡೀ ಎಲೆಗಳನ್ನ ತಿಂದು ನಾಶಪಡಿಸುತ್ತವೆ. ಹಾಗೆ ಇದು ಬಿಹಾರದ ಕಂಬಳಿ ಹುಳು. ಹೌದು, ಇದರ ನಿಯಂತ್ರಣಕ್ಕೆ ಹುಳುಗಳ ಬಾಧೆ ಕಂಡಾಗ ಎಕರೆಗೆ 250 ಲೀಟರ್ ಸೈಪರ್ಮೆಥ್ರಿನ್ 35 EC ಅಂತ ಸಿಗುತ್ತೆ. ಇದು ಎಕರೆಗೆ 250 ಲೀಟರ್ ಬೇಕಾಗತ್ತೆ. ಇದನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಅಷ್ಟು ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಸ್ವಲ್ಪ ಎಲೆಗಳ ಹಿಂಭಾಗದಲ್ಲಿರೋದ್ರಿಂದ ಅಲ್ಲಿ ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನೊಂದು, ತಾವು ಸಾಧಾರಣವಾಗಿ ತಿಳಿಸಿದ್ದು ಅಂತಂದ್ರೆ ಈ ತೆನೆ ಕೊರಕ ಕೀಟ ಅಂತ. ಇದರ ಹಾವಳಿ ಎಷ್ಟು ಮಟ್ಟಿಗೆ ಬರುತ್ತೆ ಅಂತಾರೆ? ತೆನೆ ಕೊರಕ ಇದು ಕಾಳು ಕಟ್ಟೋ ಸಮಯದಲ್ಲಿ, ಕೊಯ್ಲಿನ ಸಮಯದಲ್ಲಿ, ಕಟಾವಿನ ಸಮಯದಲ್ಲಿ ತುಂಬಾನೇ ಜಾಸ್ತಿ ಬರುತ್ತಿದ್ದು. ಮತ್ತೆ ಮೊಗ್ಗು ಮತ್ತೆ ತೆನೆಯ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರಗಳು ರಂಧ್ರಗಳು ಮಾಡ್ಕೊಂಡು ಮಾಡ್ಕೊಂಡು ಹೋಗುತ್ತೆ. ಅದು ನೋಡೇ ಗೊತ್ತಾಗುತ್ತೆ ನಮಗೆ ಈ ತೆನೆ ಕೊರಕ ಹುಳುಗಳು ಹಾವಳಿ ಶುರುವಾಗಿದೆ ಅಂತ ಅಂದ್ಬಿಟ್ಟು. ಈ ತೆನೆಯೇ ಕೆಳಗಡೆ ಬರೋ ಎಲೆ ಇರುತ್ತಲ್ಲ, ಅದ್ರ ಮೇಲೆ ಹಿಕ್ಕೆ ಬಿದ್ದಿರುತ್ತೆ, ಕಪ್ಪು ಕಪ್ಪಾಗಿರೋದು. ಸೊ ಅದನ್ನ ನೋಡಿದ ತಕ್ಷಣ ನಾವು ಕಂಡಿಡಿಬಹುದು ತೆನೆ ಕೊರಕ ಹುಳ ಹಾವಳಿ ಶುರುವಾಗಿದೆ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಬೆಳೆ ಹೂ ಮೊಗ್ಗಿನ ಹಂತದಲ್ಲಿದ್ದಾಗ ಸಿಂಪರಣೆ ಅವಶ್ಯಕತೆ ಬಂದ್ರೆ 15 ದಿನಗಳ ನಂತರ ಸಿಂಪರಣೆ, ಎಕರೆಗೆ ಈ 5% ಬೇವಿನ ಬೀಜದ ಕಷಾಯ ಅದನ್ನು ಸಿಂಪರಣೆ ಮಾಡಬಹುದು. ಮತ್ತೆ ಹುಳುವಿನ ಬಾದರೆ ಹೆಚ್ಚಾಗಿ ಇದ್ದು ಇವಾಗ ನಂಜಾಣು ಸಿಂಪರಣೆ ಕೂಡ ಮಾಡಬಹುದು. ನಂಜಾಣು 100 ಎಲ್ಲಿ ಅಂತ ಸಿಗುತ್ತೆ, ಅದನ್ನ ಕೂಡ ಮಾಡಬಹುದು. ಜೊತೆಯಲ್ಲಿ ಪ್ರತಿ ಲೀಟರ್ ಸಿಂಪರಣೆಗೆ 1 ಗ್ರಾಂ ಟೀಪಾಲ್ ಅಥವಾ 2 ಗ್ರಾಂ ಬೆಲ್ಲ ಸೇರಿಸಿ ತಂಪು ವಾತಾವರಣದಲ್ಲಿ ಸಿಂಪಡಿಸಬೇಕಾಗುತ್ತೆ. ಹೂ ಮೊಗ್ಗಿನ ಹಂತದಲ್ಲಿ ಸಿಂಪಡಿಸುವುದು, ಅವಶ್ಯವಿದ್ದಲ್ಲಿ 15 ದಿನಗಳ ನಂತರ ಸಿಂಪರಣೆ. ಎಕರೆಗೆ ಈ ಸ್ಪೈನೋಸಾಡ್ ಅಂತ ಹೇಳ್ಬಿಟ್ಟು ಸಿಂಪರಣೆ ಮಾಡ್ತೀವಿ, ಅದ ಎಕರೆಗೆ 250 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗುತ್ತೆ. ಇನ್ನು ನೀರಾವರಿ ಆಶ್ರಯದಲ್ಲಿ ನಾವು ಈ ಸೂರ್ಯಕಾಂತಿಯನ್ನು ಬೆಳೆಯುವಾಗ ಈ ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಾಗುತ್ತೆ. ಈ ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಕಪ್ಪು ಮಣ್ಣಿನಲ್ಲಿ ಆದ್ರೆ 15-20 ದಿನಗಳೊಮ್ಮೆ ನೀರು ಹಾಯಿಸಬಹುದು. ಆದ್ರೆ ನಮ್ಮ ಬೆಂಗಳೂರು ತುಮಕೂರು ಸುತ್ತಮುತ್ತಲ ಕೆಂಪು ಮಣ್ಣೆ ಜಾಸ್ತಿ ಇರೋದು. ಈ ಕೆಂಪು ಮಣ್ಣಿನಲ್ಲಿ ಆದ್ರೆ 8-10 ದಿನಕ್ಕೊಮ್ಮೆ ಅಂದ್ರೆ ವಾರಕ್ಕೊಂದ್ಸರಿನಾದ್ರೂ ನೀರು ಹಾಕಬೇಕಾಗತ್ತೆ. ಆದ್ರೆ ಇಲ್ಲಿ ದಿನ ಹಾಕ್ಬೇಕು, ಯಾವಾಗ್ಲೂ ಹಾಕ್ಬೇಕು, ತುಂಬಾ ನೀರಿರ್ಬೇಕು ಅಂತ ಏನಿಲ್ಲ ಸೂರ್ಯಕಾಂತಿಗೆ. ಆದ್ರೆ 3 ಬೆಳವಣಿಗೆ ಮುಖ್ಯ ಹಂತಗಳಿವೆ. ಕೊರತೆ ಆಗಬಾರ್ದು, ಕೊರತೆ ಆಗ್ಲೇಬಾರ್ದು. ಆಗದೆ ಇರೋ ನೋಡ್ಕೊಳ್ಬೇಕು ಅಂದ್ರೆ ಮೊಳಕೆ ಒಡೆಯ ಸಮಯ, ಮೊಗ್ಗು ಅರಳೋ ಸಮಯದಲ್ಲಿ, ಮತ್ತೆ ಕಾಳು ಕಟ್ಟೋ ಸಮಯದಲ್ಲಿ ತೇವಾಂಶದ ಕೊರತೆ ಆಗದಂತೆ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಆ 3 ಹಂತದಲ್ಲಿ ಹಂತಗಳ ಗಮನದಲ್ಲಿ ಇಟ್ಕೋಬೇಕು ರೈತರು. ಮಳೆ ಆಶ್ರಯದಲ್ಲೂ ಕೂಡ ಬೆಳೆಯುವಾಗ ಈ ಹಂತದಲ್ಲಿ ಮಳೆ ಚೆನ್ನಾಗಾಯ್ತು ಅಂದ್ರೆ ಒಳ್ಳೆ ಬೆಳೆ ಬಂದ್ಬಿಡುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಇಲ್ಲ ಮಳೆ ಇರಲಿಲ್ಲ ಅಂತಂದ್ರೆ ನೀವು ಈ 3 ಹಂತದಲ್ಲಿ ಹಾಯಿಸೋದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಇನ್ನ ಬೆಳೆ ಪರಿವರ್ತನೆ ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ. ಹೌದು, ಈ ಸೂರ್ಯಕಾಂತಿನಲ್ಲಿ ಈ ಬೆಳೆ ಪರಿವರ್ತನೆ ಬಗ್ಗೆ ಮತ್ತೆ ಯಾವ್ಯಾವ ಅಂತರ ಬೆಳೆಗಳನ್ನ ಬೆಳಕಬಹುದು ಅಂತೀರಿ? ಈಗ ನಮ್ಮ ರೈತರು ಏನ್ ಮಾಡ್ತಾರೆ, ಏಕಬೆಳೆ ಪದ್ಧತಿಯನ್ನೇ ಬಹಳಷ್ಟು ಅನುಸರಿಸ್ತಾ ಇದ್ದಾರೆ. ಸೊ ಅದನ್ನ ಏಕಬೆಳೆ ಪದ್ಧತಿನ ಬಿಟ್ಟು ಬೆಳೆ ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ. ಮೆಕ್ಕೆಜೋಳದ ಬಗ್ಗೆ ಕೇಳಿದಿರಾ, ಮತ್ತೆ ಸೂರ್ಯಕಾಂತಿನೂ ಅಷ್ಟೇ, ಇವೆಲ್ಲ ಹೆಚ್ಚಿನ ಪೋಷಕಾಂಶ ಹೀರ್ಕೊಳ್ಳೋದ್ರಿಂದ ಆ ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗತ್ತೆ ಮಣ್ಣಿನಲ್ಲಿ. ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಮಾತಾಡ್ತಾ ಇದೀವಿ ಎಲ್ರು. ಸೊ ಅದಕ್ಕೆ ಮಣ್ಣಿನ ಆರೋಗ್ಯ ಕೂಡ ಕಾಪಾಡಬೇಕಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಬೇಕಾಗತ್ತೆ. ಇಲ್ಲಿ ಅಂದ್ರೆ ಒಂದೇ ತಾಕಿನಲ್ಲಿ ಸತತವಾಗಿ ಪ್ರತಿ ವರ್ಷವೂ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಾರದು. ಇದಾದ ನಂತರ, ಸೂರ್ಯಕಾಂತಿ ಆದ ನಂತರ, ಯಾವ್ದಾದ್ರೂ ದ್ವಿದಳ ಧಾನ್ಯ ಅಥವಾ ಹಸಿರೆಲೆ ಗೊಬ್ಬರ ಬೆಳೆಗಳಿಂದ ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಸೂರ್ಯಕಾಂತಿಗೆ ತಗುಲೋ ರೋಗ ಮತ್ತು ಕೀಟಗಳ ಹಾವಳಿ ಬಹಳಷ್ಟು ಕಡಿಮೆ ಆಗುತ್ತೆ, ಹಾಗೂ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಬಹುದು. ಸೊ ಈ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಇತರೆ ಬೆಳೆಗಳನ್ನು ಬೆಳೆಯಬಹುದು. ಯಾವ್ಯಾವ ಬೆಳೆ ಅಂದ್ರೆ, ಈಗ ನೆಲಗಡೆ ಜೊತೆಗೆ ಬೆಳಿಬಹುದು. ಈ ನೆಲಗಡಲೆ ಮತ್ತು ಸೂರ್ಯಕಾಂತಿ ಬೆಳೆವರ್ತನೆ ಮಾಡೋದಾದ್ರೆ ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬಹುದು. ಪ್ರತಿ 4 ನೆಲಗಡಲೆಗೆ 2 ಸೂರ್ಯಕಾಂತಿ ಮಾಡ್ತೀವಿ. ಈ ಬೆಳೆ ಪರಿವರ್ತನೆ ಅಲ್ಲದೇನೆ ಮಿಶ್ರ ಬೆಳೆ ಕೂಡ ಬೆಳಿಬಹುದು. ಹಾಗೆ ಅದೇ ನೆಲಗಡಲೆ ಜೊತೆಗೆ ಮಾಡ್ತಾ ಇದಾರೆ, ಮಾಡಬಹುದು. ಇದೇ ರೀತಿ ತೊಗರಿ ಮತ್ತು ರಾಗಿ ಜೊತೆ ಕೂಡ ಮಿಶ್ರ ಬೆಳೆಯಾಗಿ ಬೆಳೆಸ್ತಾರೆ. ಇನ್ನ ಈ ಗಿಳಿಗಳ ಕಾಟ ಸ್ವಲ್ಪ ಜಾಸ್ತಿ ಅಂತ ತಾವು ಆಗ್ಲೇ ತಿಳಿಸಿದ್ರಿ, ಈ ಸೂರ್ಯಕಾಂತಿನಲ್ಲಿ ಇವುಗಳ ನಿಯಂತ್ರಣವನ್ನ ಹೇಗೆ ಮಾಡ್ಕೋಬಹುದು ಅಂತೇಳಿ? ಬಹಳಷ್ಟು ರೈತರು ಸೂರ್ಯಕಾಂತಿನ ಬೆಳೆಯೋದೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಇದು ಒಂದು ಮುಖ್ಯ ಕಾರಣ, ಈ ಪಕ್ಷಿಗಳ ನಿಯಂತ್ರಣ. ಅಂದ್ರೆ ಗಿಳಿ ಕಾಟ ಬಹಳ ಇದೆ, ಇವನ್ ನಮಗೂ ಕೂಡ ಕಾಟ ಜಾಸ್ತಿ ಇದೆ ನಮ್ಮ ಸೂರ್ಯಕಾಂತಿಲಿ. ಅದಕ್ಕೆ ಏನು ಮಾಡೋದ್ ಕಷ್ಟ, ಇದನ್ನ ಅದನ್ನ ತಡೆಗಟ್ಟೋದ್ ಬಹಳಷ್ಟು ಕಷ್ಟ. ಆದ್ರೆ ಈ ಗಿಳಿಗಳ ಹಾವಳಿ ಕಾಳು ಕಟ್ಟೆ ಸಮಯದಲ್ಲಿ ಮತ್ತೆ ಕಟಾವಿನವರೆಗೆ ಅತಿ ಹೆಚ್ಚು. ಆದ್ರಿಂದ ಗಿಳಿಗಳನ್ನ ಹತೋಟಿಯಲ್ಲಿ ಇಡಬೇಕು ಅಂತಂದ್ರೆ ಬೆಳಗಿನ ವೇಳೆ ಮತ್ತು ಸಾಯಂಕಾಲ ಸಮಯದಲ್ಲಿ ಕಾವಲು ಇಡೋದೇ ಸೂಕ್ತ. ಅದ್ ಬಿಟ್ರೆ ಬೇರೆ ಯಾವ್ದು ಏನು ಬಂದಿಲ್ಲ, ತಾಂತ್ರಿಕತೆ ಯಾವ್ದು ಬಂದಿಲ್ಲ. ಕಾವಲಿಟ್ಟು ಗಾಬರಿ ಮಾಡಿ ಓಡಿಸಬೇಕು, ಓಡಿಸ್ಬೇಕು, ಶಬ್ದ ಮಾಡಿ ಓಡಿಸ್ಬೇಕು, ಅದೆಲ್ಲ ಮಾಡ್ಬೇಕಾಗತ್ತೆ. ಅದೇ ಒಂದು ಕ್ರಮ ಅಂತ, ಅದೇ ಕ್ರಮ. ಬೇರೆ ಯಾವ್ದು ಒಳ್ಳೆ ಇವಾಗ ತಾಂತ್ರಿಕತೆ ಯಾವ್ದು ಕಂಡು ಬಂದಿಲ್ಲ. ಈಗ ಮುಖ್ಯವಾಗಿ ಸೂರ್ಯಕಾಂತಿಯನ್ನ ಯಾವ ಹಂತದಲ್ಲಿ ನಾವು ಕಟಾವು ಮಾಡಬೇಕಾಗತ್ತೆ, ಮತ್ತೆ ಅವುಗಳ ಒಂದು ಒಕ್ಕಣೆ ಶೇಖರಣೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಈ ಸೂರ್ಯಕಾಂತಿ 90-95 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ 3 ಬೆಳೆ ಇದು. ಇವಾಗ ಈ ಗಿಡದ ಕೆಳಗೆ ಭಾಗ ಎಲೆಗಳು ಒಣಗಿ ತೆನೆಯ ಹಿಂಭಾಗ ನಿಂಬೆ ಬಣ್ಣದ ಹಳದಿ ಬಣ್ಣಕ್ಕೆ ತಿರುಗಿದಾಗ ಕಟಾವು ಮಾಡಲು ಸೂಕ್ತ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಕಾಳು ಮುಟ್ಟಿ ನೋಡಿನೂ ಹೇಳ್ತೀವಿ ನಾವು, ಇಲ್ಲಾಂದ್ರೆ 3 ತಿಂಗಳಾಗ್ತಾ ಇದ್ದಂಗೆ 90 ದಿನ 95 ದಿನಕ್ಕಾಗ್ಲೇ ಬಂದಿರುತ್ತೆ ಕಟಾವಿಗೆ. ಸೊ ಸರಿಯಾದ ಸಮಯಕ್ಕೆ ಕೊಯ್ಲು ಮಾಡದೇ ಇದ್ದಲ್ಲಿ ಬೀಜ ಉದುರೋ ಸಾಧ್ಯತೆ ಇದೆ, ಅಲ್ಲೇ ಬೀಳಕ್ ಸ್ಟಾರ್ಟ್ ಶುರುವಾಗುತ್ತೆ. ಮತ್ತೆ ಈ ಗಿಳಿಗಳ ಕಾಟ ಕೂಡ ಜಾಸ್ತಿ ಇರೋದ್ರಿಂದ ತುಂಬಾ ದಿನ ಅಲ್ಲೇ ಬಿಡಬಾರ್ದು, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಕೊಯ್ಲು ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ತೆನೆಗಳನ್ನೇ ಕತ್ತರಿಸಬೇಕಾಗುತ್ತೆ, ತೆನೆ ಕತ್ತರಿಸಿ ಕಟಾವಿನ ನಂತರ ತೆನೆಗಳನ್ನ ಗುಡ್ಡೆ ಹಾಕೊಂಡಿರಬಾರ್ದು, ಸ್ವಲ್ಪ ತೆಳುವಾಗಿ ಹರಡಬೇಕು, ಇಲ್ಲಾಂದ್ರೆ ಕಾವು ಬಂದ್ಬಿಡುತ್ತೆ. ಹೌದು. ಮತ್ತೆ ತೆನೆಯನ್ನ 2-3 ದಿನಗಳ ಒಣಗಿಸಬೇಕು, ಆಮೇಲೆ ಒಕ್ಕಣೆ ಮಾಡಬೇಕು ಅಂತ ಹೇಳ್ತೀವಿ. ತಕ್ಷಣ ಮಾಡಕ್ಕಾಗೋದಿಲ್ಲ, ಸ್ವಲ್ಪ ಒಣಗಿಸಬೇಕು, ಬೀಜಗಳು ಸುಲಭವಾಗಿ ಬೇರ್ಪಡುತ್ತವೆ. ಹೌದು. ಮತ್ತೆ ಕಟಾವಿನ ನಂತರ ಬೀಜನ ಇವಾಗ 8-10% ತೇವಾಂಶ ಇರಬೇಕು ಅಂತ ಹೇಳ್ತೀವಿ. ಆ ರೀತಿಯಾಗಿ ಒಣಗಿಸಬೇಕು, ಒಣಗಿಸಬೇಕು. ಅದಕ್ಕೆ ಅದಕ್ಕೋಸ್ಕರ 2-3 ದಿನ ಒಣಗಿಸಿದ್ರೆ ತೇವಾಂಶ ಕಾಳಿನಲ್ಲಿ ಕಡಿಮೆ ಆಗುತ್ತೆ, ಆಮೇಲೆ ಶೇಖರಿಸಿಕೊಳ್ಬೇಕು ಅಂತ ಹೇಳ್ತೀವಿ ನಾವು. ಸೊ ಈ ತರ ಮಾಡೋದ್ರಿಂದ ಹೆಚ್ಚು ದಿನಗಳವರೆಗೆ ಶೇಖರಿಸಬಹುದು, ಬೀಜವನ್ನು ಸಂಗ್ರಹಿಸಬಹುದು ಅಂತ ಹೇಳ್ತೀವಿ. ಇಳುವರಿಯನ್ನ ಎಷ್ಟೆಷ್ಟು ಪಡ್ಕೋಬಹುದು ಅಂತೀರಿ? ನೀರಾವರಿನಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಇವಾಗ 1 ಎಕರೆಗೆ ಅಂತ ಹೇಳಿದ್ರೆ ನೀರಾವರಿನಲ್ಲಿ 1 ಎಕರೆ 8-10 ಕ್ವಿಂಟಾಲ್ ಬರುತ್ತೆ. ಮತ್ತೆ ಖುಷ್ಕಿ ಬೇಸಾಯದಲ್ಲಿ 4-5 ಕ್ವಿಂಟಾಲ್ ಇಳುವರಿನ ಪಡಿಬಹುದು. ಈ ಎಲ್ಲಾ ತಾಂತ್ರಿಕತೆಯ ಅಳವಡಿಸಿಕೊಂಡು ಹೋದ್ರೆ ನಮ್ಮ ರೈತರು ಕಡಿಮೆ ಅಂದ್ರೂ ನೀರಾವರಿನಲ್ಲಿ 8-10 ಕ್ವಿಂಟಾಲ್, ಖುಷ್ಕಿನಲ್ಲಿ 4-5 ಕ್ವಿಂಟಾಲ್ ಬರುತ್ತೆ ಅಂತ ಹೇಳ್ತೀವಿ. ರೈತ ಬಾಂಧವರೇ, ತಮಗೆ ಈ ಸೂರ್ಯಕಾಂತಿ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಕೆ ನಾಗರತ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-834-1106. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-834-1106. ತುಂಬ ಸಂತೋಷ ಡಾಕ್ಟರ್ ನಾಗರತ್ನ ಅವರೇ, ತಾವಿರುವವರೆಗೂ ಈ ಸೂರ್ಯಕಾಂತಿಯಲ್ಲಿ ಇರುವಂತ ಒಂದು ಸುಧಾರಿತ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಸೂರ್ಯಕಾಂತಿ ಬೇಸಾಯ ಕುರಿತು ಕೃಷಿ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಕೆ ನಾಗರತ್ನ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ